50 ವಿದ್ಯಾರ್ಥಿಗಳಿಗೆ ನೀವು ವಿದ್ಯಾಭ್ಯಾಸವನ್ನು ಕೊಡಿ ಎಂದು ನಮಗೆ ಆ ಒಂದು ಸರ್ಕಾರದಿಂದ ಆಯವ್ಯವನ್ನು ರಚನೆ ಮಾಡಿ ನಮಗೆ ಕೊಟ್ಟಿದ್ದರು. ಮತ್ತು ಯುವ ವಿದ್ಯಾರ್ಥಿಗಳಿಗೆ ಸ್ಟೈಪೆಂಡ್ 1,000 ರೂಪಾಯಿಯನ್ನು ಸಹ ಕೊಡ್ತಾ ಇದ್ರು. ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಇನ್ನಿತರ ಒಂದು ಸ್ಕಾಲರ್ಶಿಪ್ಗಳು ಸಹ ಬರುತ್ತಿದ್ದವು. 1911-12 ಪ್ರಾರಂಭವಾದಂತಹ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯವು ನಮ್ಮ ಕರ್ನಾಟಕದಲ್ಲೇ 1ನೇ ಸ್ಥಾನದಲ್ಲಿ ನಮ್ಮ ಕತ್ತಲಗೆರೆ ಕಾಲೇಜು ನಡೆಯುತ್ತಾ ಬಂತು. ಆದರೆ ಇದು ತದನಂತರ ಈ ವಿದ್ಯಾರ್ಥಿಗಳು ಬೇಡಿಕೆ ಹೆಚ್ಚಾಯಿತಿಲ್ಲಿ 50 ನಮಗೆ ಸುಮಾರು 1ನೇ ವರ್ಷದಲ್ಲಿ 400 ಅಪ್ಲಿಕೇಶನ್ಗಳು ಸಹ ನಮಗೆ ಬಂದಿದ್ದವು. ಅದರಲ್ಲಿ ನಾವು 50 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಾತಿಯನ್ನು ಕೊಡಬೇಕಾಯಿತು. ಒಬ್ಬ ವಿದ್ಯಾರ್ಥಿಗೆ ಎಲ್ಲರಿಗೂ ಯಾವುದೇ ರೀತಿಯಾದಂತಹ ಇಲ್ಲಿ SC/ST ಆಗಿರಲಿ, GM ಆಗಿರಲಿ, ಯಾವುದೇ ಕ್ಯಾಟಗಿರಿಗಾಗಿರಲಿ ಎಲ್ಲರಿಗೂ ಸಮನಾಗಿ 1,000 ಅವರಿಗೆ ಸ್ಟೈಪೆಂಡ್ ಅನ್ನು ಸಹ ಸರ್ಕಾರದಿಂದ ಕೊಡುತ್ತಿದ್ರು. ಕೊಡುತ್ತಿದ್ದರಿಂದ ಎಲ್ಲಾ ವಿದ್ಯಾರ್ಥಿಗಳು ಬಂದು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿರುವ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯಕ್ಕೆ ಪ್ರವೇಶಾತಿಯನ್ನು ಪಡೆದಿದ್ರು. ಈಗ ಆರಂಭದಲ್ಲಿ ತಾವು ಹೇಳಿದ್ರಿ, ತುಂಬಾ ಒಂದು ಉತ್ಸಾಹದಿಂದ ಎಲ್ಲ ರೈತರು ಮಕ್ಕಳು ಇದರಲ್ಲಿ ಸೇರಿಸಿಕೊಳ್ತಿದ್ರು. ಆಮೇಲೆ ನಿಮ್ಮ ಎಷ್ಟು ಇಂಟೇಕ್ ಕೆಪಾಸಿಟಿ ಅಂದ್ರೆ ನೀವು ಎಷ್ಟು ಜನ ಎಷ್ಟು ರೈತರ ಮಕ್ಕಳನ್ನ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ಒಂದು ಬೇಡಿಕೆ ಬಂದಿದೆ ಅಂತ ಹೇಳಿದ್ರಿ. ಈಗ ಆ ಒಂದು ಸಮಯದಲ್ಲಿ ಯಾವೆಲ್ಲ ಒಂದು ಮೂಲ ಸೌಕರ್ಯಗಳನ್ನ ರೈತರ ಮಕ್ಕಳಿಗೆ ತಾವು ಕಲ್ಪಿಸಿಕೊಟ್ಟಿದ್ದೀರಿ ಸರ್? ಈಗ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಉತ್ತಮವಾದ ಕಟ್ಟಡವನ್ನು ಹೊಂದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗ್ತಿತ್ತು. ಅದೇ ರೀತಿ ಆ ಕಟ್ಟಡದಲ್ಲಿ ಅಚ್ಚುಕಟ್ಟಾಗಿ 2 ತರಗತಿಗಳಿರುತ್ತಿದ್ದವು. ಅದರಲ್ಲಿ ಪವರ್ ಪಾಯಿಂಟ್ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ತರಗತಿಗಳನ್ನು ಮಾಡುತ್ತಾ ಬಂದೆವು. ಅದೇ ರೀತಿ ನಮ್ಮ ಕಾಲೇಜಿನ ಒಳಗಡೆ ಆ ವಿದ್ಯಾಭ್ಯಾಸಕ್ಕಾಗಿ 25 ಗಣಕಯಂತ್ರಗಳು ಸಹ ನಮ್ಮ ಕಾಲೇಜಲ್ಲಿ ಇದ್ದವು. ಅದೇ ರೀತಿ 5,320 ಪುಸ್ತಕಗಳು ಸಹ ನಮ್ಮ ಗ್ರಂಥಾಲಯದಲ್ಲಿ ಈಗಲೂ ಸಹ ಇದ್ದಾವೆ. ಯಾರು ಬಂದರೂ ಸಹ ಅದನ್ನು ಉಪಯೋಗವನ್ನು ಪಡ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಅವರ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ರು. ಅದೇ ರೀತಿ ಪ್ರಯೋಗಾಲಯ, ಉತ್ತಮವಾದಂತಹ ಒಂದು ಪ್ರಯೋಗಾಲಯವು ಸಹ ನಮ್ಮಲ್ಲಿ ಕಾಲೇಜಲ್ಲಿ ಇರುತ್ತಿತ್ತು. ಅದೇ ರೀತಿ ಮುಂಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ನಾವು ತಾಕಗಳನ್ನು ಮಾಡಿ ಅದರಲ್ಲಿ ಅವರಿಗೆ ಬೀಜ ಬಿತ್ತನೆ ಮಾಡೋದು ಯಾವ ರೀತಿ ಮತ್ತು ಬೀಜದಿಂದ ಬೀಜ ಯಾವ ರೀತಿ ಬರುತ್ತೆ ಅನ್ನೋದನ್ನು ಅವರಿಗೆ ನಾವು ಉತ್ತಮವಾದ ತರಗತಿಗಳನ್ನು ಮತ್ತು ಪ್ರಾಯೋಗಿಕವಾಗಿ ನಾವು ತಿಳಿಸಿಕೊಡುತ್ತಿದ್ದೆವು. ಆದ್ದರಿಂದ ಅದೇ ರೀತಿ ಈ ಮಕ್ಕಳು ಉಳಿದುಕೊಳ್ಳೋದಕ್ಕೆ 2 ನಮ್ಮ ಒಂದು ವಸತಿ ಗೃಹಗಳು, ಹಾಸ್ಟೆಲ್ ಅಂತಾರಲ್ಲ, ಅದೇ ರೀತಿ ಬಾಯ್ಸ್ ಹಾಸ್ಟ್ಲು ಮತ್ತು ಗರ್ಲ್ಸ್ ಹಾಸ್ಟ್ಲು ಅವರಿಗೆ 2 ಸಹ ಪ್ರತ್ಯೇಕವಾಗಿ ಇರುತ್ತಿದ್ದವು. ಅದರಲ್ಲಿ ಸಹ ಮೂಲ ಸೌಕರ್ಯಗಳು ಎಲ್ಲ ಅಚ್ಚುಕಟ್ಟಾಗಿ ಇರುತ್ತಿದ್ದವು. ಅವರು ಯಾವ ರೀತಿ ಊಟ ವಚನಗಳನ್ನು ಯಾವ ರೀತಿ ನಾವು ಅವರಿಗೆ ಕೊಡಬೇಕು ಮಕ್ಕಳಿಗೆ ಅಂತ ಆಹಾರವನ್ನು ಸಹ ಅವರಿಗೆ ಕೊಟ್ಟು ಒಳ್ಳೆ ರೀತಿಯಾದಂತಹ ವಿದ್ಯಾಭ್ಯಾಸವನ್ನ ನಾವು ಮಾಡಲು ನಾವು ಪ್ರಯತ್ನ ಮಾಡಿದೆವು. ಅದೇ ರೀತಿ ಇಲ್ಲಿ ಸುಮಾರು 14 ನಮ್ಮ ಉಪನ್ಯಾಸಕರು ಸಹ ಈ ಸಂಶೋಧನಾ ಕೇಂದ್ರದಲ್ಲಿ ಇದ್ದು ಅವರಿಗೆ ಪಾಠವಚನಗಳನ್ನು ಮಾಡುತ್ತಾ ಬಂದವು. ಈಗ ಪ್ರಥಮ ವರ್ಷದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಪ್ರವೇಶಾತಿ ಕುರಿತು ಏನ್ ಹೇಳ್ತೀರಾ ಸರ್? ಎಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿನಿಯರು ಇರಬೇಕು ಮತ್ತೆ ಏನು ಒಂದು ಮಾನದಂಡ ಇತ್ತು ಸರ್? ಅಂದ್ರೆ 10ನೇ ಕ್ಲಾಸಲ್ಲಿ ಇಷ್ಟೇ ಪರ್ಸೆಂಟೇಜ್ ತಗೊಂಡಿರ್ಬೇಕು ಅಥವಾ ರೈತರ ಮಕ್ಕಳಾಗಿರ್ಬೇಕು ಅಂತ ಅನ್ನೋದನ್ನ ಇದ್ರ ಬಗ್ಗೆ ಸ್ವಲ್ಪ. ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಈ ಮೊದಲು ಇವರು ಇಲ್ಲಿ ಪ್ರವೇಶಾತಿಯನ್ನು ಪಡಬೇಕಾದ್ರೆ ಇವರು SSLCಯನ್ನ ಮುಗಿಸಿರಬೇಕಾಗ್ತದೆ. SSLCಯನ್ನ ಮೆರಿಟ್ ಆಧಾರದ ಮೇಲೆ ಇವರನ್ನ ನಾವು ತೆಗೆದುಕೊಳ್ತಾ ಇದ್ದೆವು. ಯಾರೇ ಇವತ್ತು ಬಾಯ್ಸ್ ಮತ್ತು ಗರ್ಲ್ಸ್ ಹುಡುಗರು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಇಷ್ಟೇ ಸೀಟ್ ಅಂದಿಲ್ಲ, ಯಾರು ಹೆಚ್ಚು ಬರುತ್ತಿದ್ರೋ ಅವರನ್ನೇ ಸಹ ತಗೊಳ್ತಾ ಇದ್ದೆವು. ಯಾರು ಮೆರಿಟ್ ಅಲ್ಲಿ ಇರ್ತಾದ್ರೋ ಅವರನ್ನು ಪ್ರವೇಶಾತಿಗೆ ಫಸ್ಟ್ ನಾವು ಅವ್ರನ್ನ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೆವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರೇ ಪ್ರವೇಶಾತಿ ಜಾಸ್ತಿ ಆಯಿತು. ಆದ್ದರಿಂದ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ವಿದ್ಯಾಭ್ಯಾಸವನ್ನ ಮಾಡುತ್ತಾ ಬಂದರು. ಈ ವಿದ್ಯಾರ್ಥಿನಿಯರಿಗೆ ಸಹ ಇಲ್ಲಿ ಹಾಸ್ಟೆಲ್ ಇರೋದ್ರಿಂದ ಮತ್ತು ಉತ್ತಮವಾದ ಶಿಕ್ಷಣ ಸಿಗುತ್ತಿರೋದ್ರಿಂದ ವಿದ್ಯಾರ್ಥಿನಿಯರು ಹೆಚ್ಚಾಗಿ ಇಲ್ಲಿ ಬರುತ್ತಿದ್ದರು. ಆದ್ದರಿಂದ ಇವರಿಗೆ ಸಾಮಾನ್ಯವಾಗಿ ಯಾವ ಸೌಕರ್ಯಗಳು ಇದ್ದವು ಅದರ ಆಧಾರದ ಮೇಲೆ ಈ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಇಲ್ಲಿಗೆ ನಮ್ಮ ಪ್ರವೇಶಾತಿಯನ್ನು ವಿದ್ಯಾಭ್ಯಾಸ ಮಾಡಲು ಈ ಶಿಕ್ಷಣವನ್ನು ಪಡೆಯಲು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯಕ್ಕೆ ಬರುತ್ತಿದ್ದರು. ಇದರಲ್ಲಿ ಈಗ ಪ್ರಥಮ ಅಂದ್ರೆ ಸರ್ ಈಗ ಹೇಗೆ ಯಾರು ಇದರಲ್ಲಿ ತುಂಬಾ ಉತ್ಸುಕರಾಗಿ ಬರ್ತಕ್ಕಂಥವ್ರು ಇದ್ರು ಅಥವಾ ಬೇರೆ ಕಡೆ ಏನು ಇಂಜಿನಿಯರಿಂಗ್ ಸೀಟ್ ಸಿಗ್ಲಿಲ್ಲ ಅಥವಾ ಅವ್ರು ಏನು ಮುಂದೆ ವಿದ್ಯಾಭ್ಯಾಸ ಮಾಡ್ಬೇಕನ್ಕೊಂಡಿರೋ ಆ ಒಂದು ಸೀಟ್ ಸಿಗದಿದ್ದ ಕಾರಣಕ್ಕೆ ಬರ್ತಾ ಇದ್ರ ಇದು ಯಾವ ರೀತಿಯಿಂದ ಸರ್? ಇದು ಯಾವುದೇ ರೀತಿಯಾದಂತಹ ಸೀಟ್ ಸಿಗದಿಲ್ಲ ಅಂದಲ್ಲ, ಫಸ್ಟ್ ಆದ್ಯತೆಯನ್ನು ಇದಕ್ಕೆ ಕೊಡ್ತಿದ್ರು, ಇಲ್ಲಿ ಸಿಗದ ಪಕ್ಷದಲ್ಲಿ ಬೇರೆ ಕಡೆ ಹೋಗ್ತಾ ಇದ್ರು. ಅದಕ್ಕೋಸ್ಕರಾಗಿ ಇಲ್ಲಿ 50 ಜನಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ, ಸೀಮಿತ ಇತ್ತು. ಅದನ್ನು ಮೆರಿಟ್ ಆಧಾರದ ಮೇಲೆ ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳು 90% ಅಂಕಗಳನ್ನು ಪಡೆದುಕೊಂಡು ಬರುತ್ತಿದ್ರು. ಕೊನೆ ಅಂದ್ರೆ 83% ಇವರು ಪಡೆದುಕೊಂಡು ಇಲ್ಲಿ ಸೇರುತ್ತಿದ್ರು. ಇವರು ಸೇರೋದ್ರಿಂದ ಇವರು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿ 2 ವರ್ಷಗಳ ಕಾಲ ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಇವರು ಇಲ್ಲಿ ಮುಂದಿನ ಪ್ರವೇಶಕ್ಕಾಗಿ ಸಹ ಹೋಗ್ತಾ ಇದ್ರು. ಮುಂದಿನ ಪ್ರವೇಶಕ್ಕಾಗಿ ಯಾವ ರೀತಿ ಹೋಗ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದನ್ನು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನಾರ್ಥಕವಾದ ಒಂದು ಪ್ರಶ್ನೆ ಆಗಿತ್ತು. ಆದ್ದರಿಂದ ವಿದ್ಯಾರ್ಥಿಗಳು ಇದನ್ನ 2 ವರ್ಷ ಮುಗಿಸಿದ ಮೇಲೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಇವರಿಗೆ 5% BSc ಇದಕ್ಕೆ ಇವರು ವಿದ್ಯಾಭ್ಯಾಸ ಮಾಡಲು ಇವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅದರಲ್ಲಿ ಸಹ ಲ್ಯಾಟ್ರಲ್ ಎಕ್ಸಾಮ್ ಅನ್ನ ಬರೆಯಬೇಕಾಯಿತು. ಲ್ಯಾಟ್ರಲ್ ಎಕ್ಸಾಮ್ ಅನ್ನ ಬರೆದು ಅದರಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಂಡು KE ಸಹಾಯದಿಂದ ಇವರನ್ನ ಆಯ್ಕೆ ಮಾಡ್ತಾ ಇದ್ರು. ಮಾಡಿ ಇಲ್ಲಿ ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿರುವಂತಹ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು BSc ಸೇರಿದ್ದಾರೆ. ಉದಾಹರಣೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕಾಗಿರ್ಬೋದು, ನಮ್ಮ ಒಂದು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕಾಗಿರ್ಬೋದು, ಅದೇ ರೀತಿ ಧಾರವಾಡದಲ್ಲಿ ಕೃಷಿ ಮಹಾವಿದ್ಯಾಲಯಕ್ಕಾಗಿರ್ಬೋದು, ರಾಯಚೂರಲ್ಲಿ ಆಗಿರ್ಬೋದು, ಎಲ್ಲೆಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಗಳಿದ್ದಾವೆ ಅವಳಿಗೆ ಉತ್ತಮವಾದಂತಹ ನಮ್ಮ ವಿದ್ಯಾರ್ಥಿಗಳೇ ಹೆಚ್ಚು ಜನ ಅಲ್ಲಿ ಪ್ರವೇಶಾತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಉಳಿದಂತಹ ವಿದ್ಯಾರ್ಥಿಗಳು ಅವರು ಇಲ್ಲಿ ಒಂದು ಅವರೇ ಸ್ವತಃ ಅವರ ಒಂದು ಭೂಮಿಯಲ್ಲಿ ಅವರು ಹೆಚ್ಚು ಉತ್ಪಾದನೆಯನ್ನ ಮಾಡಿಕೊಂಡು ಅವರ ಜಮೀನುಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವರು ಈ ಒಂದು ನಮ್ಮ ಕೃಷಿ ಇಲಾಖೆಯಲ್ಲಿ ಸಹ ಸೇರ್ಕೊಂಡಿದ್ದಾರೆ. ಅದೇ ರೀತಿ ವಾಟರ್ ಶೆಡ್ ಅಲ್ಲಿ ಸಹ ಇದರಲ್ಲಿ ಅವರು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಆ ಒಂದು ಯೋಜನೆಯಲ್ಲಿ ಸಹ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬೀಜ ಘಟಕಗಳಲ್ಲಿ ಆಗಿರ್ಬೋದು, ಗೊಬ್ಬರವನ್ನ ಗೊಬ್ಬರದ ಮುಖಾಂತರ ಅಂಗಡಿಗಳಲ್ಲಿ, ಈ ರೀತಿ ಇವರು ಹೆಚ್ಚು ಹೆಚ್ಚು ಪ್ರೈವೇಟ್ ಅಲ್ಲಿ ಸಹ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಯಾವುದೇ ರೀತಿಯಾದಂತಹ ಈ ಒಂದು ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿ 2 ವರ್ಷಗಳ ಕಾಲ ಮುಗಿದ ಮೇಲೆ ಇವರು ಯಾರು ನಿರುದ್ಯೋಗಿಗಳಾಗಿ ಸಹ ಇದುವರೆಗೂ ಇಲ್ಲ, ಎಲ್ಲಾ ರೀತಿಯಾದಂತಹ ಅವರವರ ಕೆಲಸಗಳಲ್ಲಿ ಅವರು ತೊಡಕೊಂಡಿದ್ದಾರೆ. ಈಗಾಗಲೇ ತಾವು ಹೇಳಿದ್ರಿ ಈಗ ಏನು ಈ ಒಂದು ಡಿಪ್ಲೊಮಾ ಕೋರ್ಸ್ ಮುಗ್ದಾದ್ಮೇಲೆ ಯಾರು ಒಂದು ನಿರುದ್ಯೋಗಿ ಇಲ್ಲ, ತನ್ನ ಸ್ವಂತ ಜಮೀನಲ್ಲಾದ್ರೂ ಸಹ ಮಾಡ್ತಾ ಇದ್ದಾರೆ, ಜೊತೆಗೆ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮನ್ನು, ಇಲ್ಲ ಹೆಚ್ಚಿನ ವಿದ್ಯಾಭ್ಯಾಸ ಕೂಡ ಹೋಗಿದ್ದಾರೆ ಅಂತ ಹೇಳಿದ್ರು. ಇನ್ನು ಹೆಚ್ಚಿನ ಒಂದು ರೀತಿಯಿಂದ ಹೇಳುವುದಾದರೆ ನಮ್ಮ ರೈತರ ಮಕ್ಕಳಿಗೆ ಇನ್ನು ಯಾವ ರೀತಿಯಿಂದ ಅನುಕೂಲಗಳು ಆಗಿದ್ವು ಸರ್ ಈ ಒಂದು ಕೃಷಿ ಡಿಪ್ಲೊಮಾ ಕಾಲೇಜಿನಿಂದ? ಈಗ ನಮ್ಮ ಕೃಷಿ ಡಿಪ್ಲೊಮಾ ಕಾಲೇಜನ್ನು ಮುಗಿಸಿಕೊಂಡು ಹೋದವರು ಸ್ವತಃ ಅವರೇ ಒಂದು ಘಟಕವನ್ನು ನಿರ್ಮಾಣ ಮಾಡಿ ಅವರು ಇವತ್ತು ಎರೆಹುಳು ಗೊಬ್ಬರವನ್ನ ನಿರ್ಮಾಣ ಮಾಡಿಕೊಂಡು ಅದನ್ನ ಸಹ ರೈತರಿಗೆ ಕೊಡುತ್ತಿದ್ದಾರೆ. ಎರಡನೇದೇನೆಂದ್ರೆ ರೈತರಿಗೆ ಅವರೇ ಅವರವರ ಜಮೀನುಗಳಿಗೆ ಹೋಗಿ ಅವರಿಗೆ ಮಾಹಿತಿಯನ್ನ ಇವತ್ತು ಕೊಡ್ತಾ ಇದ್ದಾರೆ. ಕೊಟ್ಟು ಅಲ್ಲಿ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳಾಗಿರ್ಬೋದು ಮತ್ತು ಬೀಜ ಯಾವುದು ಗುಣಮಟ್ಟವಾದ ಬೀಜಗಳಾಗಿರ್ಬೋದು, ಈ ರೀತಿಯಾಗಿ ರೈತರಿಗೆ ಯಾವ ಯಾವ ರೀತಿಯ ಅನುಕೂಲಗಳಾಗಬೇಕೋ ಅದನ್ನ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಮಾಡುತ್ತಾ ಬರ್ತಿದ್ದಾರೆ. ಯಾಕಂದ್ರೆ ಈ ಒಂದು ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯದಿಂದ ನಾವು ರಾವೆ ಪ್ರೋಗ್ರಾಮ್ ಅನ್ಬಿಟ್ಟಿದೆ, ಹಳ್ಳಿಗಳಿಗೆ ಕರ್ಕೊಂಡೋಗಿ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟಿರ್ತೀವಿ. ರೈತರ ಹತ್ರ ಯಾವ ರೀತಿ ನಾವು ಚರ್ಚೆ ಮಾಡಬೇಕು, ಅವರ ಯಾವ ರೀತಿ ಬೆಳೆಗಳಲ್ಲಿ ಏನು ಸಮಸ್ಯೆಗಳು ಇವೆ, ಅವನ್ನ ನಿರ್ವಹಣೆ ಮಾಡಬೇಕಾದ್ರೆ ಅದನ್ನ ನಾವು ಯಾವ ರೀತಿ ಅವರಿಗೆ ಮನದಟ್ಟಾಗುವಂತೆ ತಿಳಿಸಬೇಕು ಅನ್ನೋದನ್ನ ನಾವು ತರಬೇತಿಯನ್ನು ಕೊಟ್ಟಿರುತ್ತೇವೆ. ಅದೇ ರೀತಿ ರೈತರ ಜಮೀನುಗಳಿಗೆ ಹೋಗಿ ಅಲ್ಲಿ ಆಗುವಂತಹ ರೈತರಿಗಾಗುವ ತೊಂದರೆಗಳನ್ನು ಮತ್ತು ಅವರಿಗೆ ಏನೇ ಕಷ್ಟ ಅಂದ್ರೆ ಕೃಷಿಯಿಂದ ಕಷ್ಟ ಬರಬಾರದು, ಅವರು ಇವತ್ತು ಯಾವುದೇ ರೀತಿಯಾದಂತಹ ಆತ್ಮಹತ್ಯೆಗಳನ್ನ ಮಾಡ್ಕೋಬಾರದು ಅನ್ನೋದನ್ನ ಈ ಒಂದು ವಿದ್ಯಾರ್ಥಿಗಳಿಂದ ರೈತರಿಗೆ ತಿಳಿಸಿ ಆ ರೈತರು ಇವತ್ತು ಎಷ್ಟೋ ನಮ್ಮ ಅವರವರ ತಾಕುಗಳಲ್ಲಿ ಅವರೇ ಸ್ವತಃ ಬೆಳೆಯುವಂತಹ ಬೆಳೆದುಕೊಂಡು ಅವರು ಒಂಥರ ರೈತ ವಿಜ್ಞಾನಿಗಳಾಗಿ ಇವತ್ತು ರೈತರು ಮುಂದುವರಿಸುತ್ತಾ ಬಂದಿದ್ದಾರೆ. ಈಗಾಗಲೇ ತಾವು ಹೇಳಿದಿರಿ ಸರ್, ಕೃಷಿ ಡಿಪ್ಲೊಮಾ ಕಾಲೇಜಿನಿಂದ ಇವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೋಗಿರ್ತಾರೆ ಹೊರಗಡೆ ಉದ್ಯೋಗಾವಕಾಶ. ತುಂಬಾ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳಾಗ್ಲಿ, ದೇಶೀಯ ಕಂಪನಿಗಳಾಗ್ಲಿ, ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳಾಗಿರ್ಲಿ, ಜಲಾನಯನ ಅಭಿವೃದ್ಧಿ ಕೆಲಸಗಳನ್ನ ತೆಗೆದುಕೊಡ್ತಕ್ಕಂಥ ಸಂಸ್ಥೆ ಆಗಿರ್ಲಿ ಅಥವಾ ಇಲ್ಲಿ ಕೃಷಿ ಇಲಾಖೆಯಲ್ಲಾಗಿರ್ಲಿ, ಇವರೆಲ್ಲ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಇನ್ನು ಹೆಚ್ಚಿನ ಒಂದು ಈ ಕುರಿತು ಹೇಳುವುದಾದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ನಮ್ಮ 7ನೇ ತಜ್ಞರ ಸಮಿತಿ ಶಿಫಾರಸು ಮಾಡಿದ್ದಾರೆ. ಕತ್ತಲಗೆರೆಯ ಕೃಷಿ ಡಿಪ್ಲೊಮಾ ಕಾಲೇಜು 300 ಎಕರೆ ವಿಸ್ತೀರ್ಣ ಹೊಂದಿದ್ದು ವೈವಿಧ್ಯಮಯ ಬೆಳೆ ಬೆಳೆಯುವ ಪರಿಸರ ಮತ್ತು ನೀರಾವರಿ ಸೌಲಭ್ಯ ಇಲ್ಲಿದೆ. ಹಾಗೆ ಹೇಳಿದಂಗೆ ಸುಸಜ್ಜಿತ ಕಟ್ಟಡವಿದೆ, ಬಾಲಕ ಬಾಲಕಿಯರ ವಸತಿ ನಿಲಯ, ಗಣಕಯಂತ್ರ, ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡಾಂಗಣ ಸೇರಿ ಎಲ್ಲಾ ಮೂಲ ಸೌಕರ್ಯಗಳು ಹೊಂದಿದೆ. ಇಲ್ಲಿನ ಡಿಪ್ಲೊಮಾ ಕಾಲೇಜನ್ನು ಸ್ಥಗಿತಗೊಳಿಸಿದ ನಂತರ, ಅಂದ್ರೆ ಈ ಪ್ರಶ್ನೆ ನಾನು ಯಾಕಂದ್ರೆ ನೀವು ಹೇಳೋಕ್ಕಿಂತ ಮುಂಚಿತವಾಗಿ ನಾನು ಹೇಳಲು ಇಷ್ಟಪಡ್ತೇನೆ. ಇದು ಸುಮಾರು 2011-12 ಪ್ರಾರಂಭವಾಗಿ ಇದೇ 2024 ಜನವರಿ ಫೆಬ್ರವರಿ ಮಾರ್ಚಿಯಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನ ಮುಗಿಸಿ ನಾವು ಇವತ್ತು ಇದನ್ನು ಸ್ಥಗಿತಗೊಳಿಸಿದ್ದೇವೆ. ಯಾಕೆ ಸ್ಥಗಿತಗೊಳಿಸಿದಿರಿ ಅಂದ್ರೆ ನೀವು ಪ್ರಶ್ನೆಯನ್ನು ಕೇಳಬಹುದು. ಆದರೆ ಇಲ್ಲಿ ಉತ್ತಮವಾಗಿ ನಡೆಯುತ್ತಾ ಬರ್ತಿತ್ತು, ಒಳ್ಳೆ ರೀತಿಯಾದಂತಹ ಮೂಲಸೌಕರ್ಯಗಳಿದ್ದವು, ಆದರೆ ನಮ್ಮ ಬಜೆಟ್ ಆಯವ್ಯಯವನ್ನ ಕಡಿತಗೊಳಿಸಿದ್ರು. ಇಲ್ಲಿ ಬಜೆಟ್ ಇಲ್ಲ, ಈ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನ ಕೊಡಲು ನಾವು ಅವರವರ ಸ್ವಂತ ಜಮೀನುಗಳಲ್ಲಿ ಅವರು ಮಾಡಿಕೊಳ್ಳಿ ಅನ್ನೋದನ್ನ ನಮ್ಮ ಸರ್ಕಾರದವರು ಹೇಳಿ ಬಜೆಟ್ ಅನ್ನು ಕೊಡದಿದ್ದ ಪಕ್ಷದಲ್ಲಿ ನಾವು ಇದನ್ನ ಸ್ಥಗಿತಗೊಳಿಸಿದೆವು. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮೊರೆ ಹೋದೆವು. ಯಾವ ರೀತಿ ಮೊರೆ ಹೋದೆವು ಅಂದ್ರೆ, ಒಂದು ಪ್ರಪೋಸಲ್ ಕೊಡ್ರಿ, ನಿಮ್ಮ ಕಾಲೇಜನ್ನು ಉನ್ನತ ಇದಕ್ಕೆ ನಾವು ಏರಿಸೋಣ, ಇಲ್ಲಿ ಡಿಪ್ಲೊಮಾ ಕಾಲೇಜಿನ ಬದಲು ತೋಟಗಾರಿಕಾ ಕಾಲೇಜನ್ನ ಮಾಡಿಕೊಡುತ್ತೇವೆ ಎಂದು ಸರ್ಕಾರ ಹೇಳಿದಾಗ, ಈಗಾಗಲೇ ನಾವು ಪ್ರಪೋಸಲ್ ಅನ್ನು ಕೇಳಿದಾಗ ಪ್ರಪೋಸಲ್ ಅನ್ನು ಸಹ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದಕ್ಕೋಸ್ಕರ ಇಲ್ಲಿ ತೋಟಗಾರಿಕಾ ಕಾಲೇಜು ಬರೋದ್ರಿಂದ ಈ ಒಂದು ಮಧ್ಯ ಕರ್ನಾಟಕದ ಈ ಭಾಗದ ರೈತರ ಮಕ್ಕಳಿಗೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಇದನ್ನ ನೀವು ಮಾಡಲೇಬೇಕನ್ಬಿಟ್ಟಿದೆ. ಎಲ್ಲ ಇಲ್ಲಿ ಸ್ಥಳೀಯರು ಸಹ ಬಹಳ ಬೇಡಿಕೆಯನ್ನು ಇಟ್ಟಿದ್ದಾರೆ, ಇದರ ಒತ್ತಡವೂ ಸಹ ಜಾಸ್ತಿ ಇದೆ ಮಾಡಲೇಬೇಕೆಂದು. ಅದಕ್ಕೋಸ್ಕರ ಸರ್ಕಾರ ಮಾಡುವ ನಿಟ್ಟಿನಲ್ಲಿ ಇವತ್ತು ಯೋಚನೆ ಮಾಡ್ತಾ ಇದೆ. ಇಷ್ಟೆಲ್ಲ ವೈವಿಧ್ಯಮಯ ಈ ಒಂದು ಬೆಳೆ ಬೆಳೀತಕ್ಕಂತ ಈ ಪ್ರದೇಶ ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆ, ಎಲ್ಲ ಬೆಳೆಗೂ ಅವಕಾಶ ಇದೆ ಇಲ್ಲಿ. ಕೇವಲ ಅಡಿಕೆಗೆ ಮಾತ್ರ, ಕೇವಲ ತೆಂಗಿಗೆ ಮಾತ್ರ ಅವಕಾಶ ಇರದೇನೆ ಎಲ್ಲಾ ಬೆಳೆಗೂ ಕೂಡ ಅವಕಾಶ ಇದೆ. ರೈತರು ಇದು ಪಾಲಿಸ್ತಾ ಇದ್ದಾರೆ, ರೈತರು ಬೆಳೀತಾ ಇದ್ದಾರೆ, ಹಾಗೆ ತಾವು ತಜ್ಞರು ಕೂಡ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಬೆಳೆಗಳಿಗೆ ಅವಕಾಶ ಮಾಡಿಕೊಟ್ಟು ಇದರಲ್ಲಿ ಸಂಶೋಧನೆ ತೆಗೆದುಕೊಂಡಿದ್ದೀರಾ, ಜೊತೆಗೆ ಕೃಷಿ ವಿಸ್ತರಣಾ ಚಟುವಟಿಕೆ ಕೂಡ ಹಮ್ಮಿಕೊಂಡಿದ್ದೀರಾ ಈಗ ಒಂದು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ. ಇಷ್ಟೆಲ್ಲ ಒಂದು ಅನುಕೂಲ ಇರಬೇಕಾದ್ರೆ ಏನು ಕಾರಣ? ಈಗ ಕಾರಣ ಅಂತೂ ಹೇಳಿದಿರಾ, ಡಿಪ್ಲೊಮಾ ಕಾಲೇಜು ಸ್ಥಗಿತಗೊಳ್ಳ, ಆದ್ರೆ ಇದರ ಹಿಂದೆ ಏನು ಸರ್ಕಾರದವರ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬಹುದಾ, ಇಲ್ಲ ಸ್ಥಳೀಯರು ಇದಕ್ಕೆ ಬೇಡ ಅಂತಂದ್ರ, ಇಲ್ಲ ವಿದ್ಯಾರ್ಥಿಗಳೇ ಇದನ್ನ ಯಾವಾಗ ಇವರು ಮುಂದೆ BSc ಹೋಗ್ತಾರೆ ಡೈರೆಕ್ಟ್ ಆಗಿ ಅಂತಂದ್ರೆ ಇದು ಡಿಪ್ಲೊಮಾ ಓದೋದು ಬೇಡ ಅಂತಂದ್ರ ಹೇಗೆ ಸರ್ ಇದೊಂದು ಸ್ವಲ್ಪ? ಇಲ್ಲ, ಇದಕ್ಕೆ ಬಹಳ ಬೇಡಿಕೆ ಇದೆ. ಇಲ್ಲಿ ಯಾವುದೇ ರೀತಿಯಾದಂತ ಸರ್ಕಾರ ಆಗಿರ್ಬೋದು, ರೈತರಾಗಿರ್ಬೋದು ಇದನ್ನು ಸ್ಥಗಿತಗೊಳಿಸಿ ಎಂದು ಯಾರೂ ಹೇಳಿಲ್ಲ. ಇದನ್ನು ಮಹಾವಿದ್ಯಾಲಯವಾಗಿ ಮೇಲ್ದರ್ಜೆಗೇರಿಸಲು 7ನೇ ತಜ್ಞರ ಸಮಿತಿ ಕೂಡ ಶಿಫಾರಸು ಮಾಡಿದೆ. ಈ ಶಿಫಾರಸನ್ನು ಉಲ್ಲೇಖಿಸಿ ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯವು ಕೂಡ ಇದನ್ನ ಪ್ರಾರಂಭಿಸಲು ಎಷ್ಟೋ ಪ್ರಯತ್ನವನ್ನ ಪಡುತ್ತಿದೆ, ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು SS ಮಲ್ಲಿಕಾರ್ಜುನ್ ಸಾಹೇಬರು ಕೂಡ ಕೃಷಿ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆದು ಇದನ್ನ ಇಲ್ಲಿ ಮೇಲ್ದರ್ಜೆಗೇರಿಸಿ ತೋಟಗಾರಿಕಾ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಲು ಅವರು ಸಹ ಪ್ರಯತ್ನವನ್ನ ಪಡುತ್ತಿದ್ದಾರೆ. ಯಾಕೆ ಪಡುತ್ತಿದ್ದಾರೆ ಅಂದ್ರೆ, ಇದರೊಟ್ಟಿಗೆ ದಾವಣಗೆರೆ ಜಿಲ್ಲೆ ರಾಜ್ಯದ ಪ್ರಮುಖ ನೀರಾವರಿ ಪ್ರದೇಶದಲ್ಲಿ ಒಂದು, ಮಧ್ಯ ಕರ್ನಾಟಕದ ಪ್ರಮುಖ ಜಲಾಶಯವಾದ ಭದ್ರಾದ ಹೆಚ್ಚಿನ ಅಚ್ಚುಕಟ್ಟು ಪ್ರದೇಶ ಇರುವುದು. ಈ ಜಿಲ್ಲೆಯಲ್ಲಿ ಇಲ್ಲಿನ ಭದ್ರಾ ನಲ್ಲಿಗಳು ಆಳಾಗಿದ್ದು ಪ್ರತಿ ಬಾರಿ ನೀರು ಹರಿಸಿದಾಗಲೂ ಇಲ್ಲಿ ನಾಲೆ ಒಡೆದು ನೀರು ಪೋಲು ಕೊನೆ ಭಾಗಕ್ಕೆ ನೀರು ತಲುಪದಿರುವ ಸಮಸ್ಯೆ ಕಂಡು ಬಂದಿದೆ. ಹಾಗಾಗಿ ಈ ನಾಲೆಗಳಲ್ಲಿನ ಹೂಳು ತೆಗೆದು ಆಧುನಿಕ ಮಾಡಬೇಕಾಗಿದೆ. ಇದಕ್ಕೋಸ್ಕರಾಗಿ ಈ ಒಂದು ಮಾಡಬೇಕಾದ್ರೆ ಇಲ್ಲಿ ಒಂದು ತರಬೇತಿ ಪಡ್ಕೊಳ್ಳುವಂತಹ ವಿದ್ಯಾರ್ಥಿಗಳು ಸಹ ಇಲ್ಲಿ ಬೇಕಾಗಿದೆ. ಆದ್ದರಿಂದ ಈ ನಾಲೆಗಳನ್ನು ಪರೀಕ್ಷಿಸಿ ಮಾಡಿ ಹೆಚ್ಚು ನೀರು ಪೋಲಾಗದಂತೆ ಇದನ್ನು ತಡೆಗಟ್ಟಲು ಇವರಿಗೆ ನಾವು ತರಬೇತಿಯನ್ನು ಕೊಟ್ಟು ಸಹ ನಾವು ಈ ನೀರನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರಾಗಿ ಇವತ್ತು ನಮ್ಮ ಅಂತರ್ಜಲ ಕುಸಿತ ಇದೆ, ಅದನ್ನು ಹೆಚ್ಚು ಮಾಡಿ ರೈತರಿಗೆ ಅನುಕೂಲ ಆಗ್ಬೇಕನ್ಬಿಟ್ಟು ನಾವು ಈ ತರಬೇತಿಯನ್ನು ಕೊಟ್ಟು ಇದಕ್ಕೆ ಆಸಕ್ತರಾಗಿ ರೈತರಿಗೂ ಮತ್ತು ನಮ್ಮ ಇಲ್ಲಿ ತೋಟಗಾರಿಕಾ ಒಂದು ಮಂತ್ರಿಯವರು ಸಹ ಆಸಕ್ತರಾಗಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ತೋಟಗಾರಿಕಾ ಮಹಾವಿದ್ಯಾಲಯ ಬರೋದ್ರಿಂದ ಎಲ್ಲಾ ಒಂದು ರೈತರಿಗೂ ರೈತ ಮಕ್ಕಳಿಗೂ ಅನುಕೂಲ ಆಗ್ತದೆಂದು ಈ ಸಂದರ್ಭದಲ್ಲಿ ಹೇಳಲು ನಾನು ಇಷ್ಟಪಡ್ತೇನೆ. ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಈ ಒಂದು ಡಿಪ್ಲೊಮಾ ಕೃಷಿ ಕಾಲೇಜ್ನ ಮೇಲ್ದರ್ಜೆಗೆ ಏರಿಸಿ ತೋಟಗಾರಿಕೆ ಮಹಾವಿದ್ಯಾಲಯನ ಸ್ಥಾಪನೆ ಮಾಡಬೇಕು ಅಂತಂದು ಈಗಾಗಲೇ ತಾವು ಪ್ರಸ್ತಾವನೆ ಸಲ್ಲಿಸಿದ್ದೀರಾ. ಇದಕ್ಕೆ ಒಂದು ಧನಾತ್ಮಕವಾದ ಪ್ರತಿಕ್ರಿಯೆ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಸರ್. ಇದು ಈಗ ನಾವು ಹೇಳೋದಾದ್ರೆ ಶೀಘ್ರದಲ್ಲಿಯೇ ಯಾವ ಒಂದು ವರ್ಷ ಅಥವಾ ಯಾವ ಒಂದು ತಿಂಗಳಲ್ಲಿ ಆರಂಭ ಆಗಬಹುದು ಅನ್ನೋದನ್ನ ಏನಾದರೂ ಹೇಳ್ಬಹುದಾ ಸರ್? ಈಗಾಗಲೇ ನಮಗೆ ಇನ್ನ ಮಾರ್ಚಿಯಲ್ಲಿ ಬಜೆಟ್ ಒಂದು ಇರೋದ್ರಿಂದ ಆ ಬಜೆಟ್ ಅಲ್ಲಿ ಏನಾದರೂ ನಮಗೆ ಈಗಾಗಲೇ ನಾವು 20 ಕೋಟಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ನಮಗೆ ಈಗಿರುವ ಎಲ್ಲಾ ಎಕ್ಸಿಸ್ಟಿಂಗ್ ಏನಾನಿದೆ ಅದನ್ನ ಉಪಯೋಗಿಸಿಕೊಂಡು ಕಡಿಮೆ ಸ್ವಲ್ಪ ಒಂದು 2 ಕೋಟಿಯಿಂದ 3 ಕೋಟಿ ಸಹ ಕೊಟ್ಟರು ಸಹ ಇಲ್ಲಿ ಪ್ರಾರಂಭ ಮಾಡಲು ನಾವು ತಯಾರಾಗಿದ್ದೇವೆ. ಅದೇ ರೀತಿ ನಮ್ಮ ಕುಲಪತಿಯವರು ಆಸಕ್ತರಾಗಿದ್ದಾರೆ, ಕುಲಸಚಿವರು ಆಸಕ್ತರಾಗಿದ್ದಾರೆ. ಆದ್ದರಿಂದ ಇಲ್ಲಿ ಸುಸಜ್ಜಿತವಾದ ಕಟ್ಟಡ ಇರೋದ್ರಿಂದ ಮತ್ತು ಮೂಲ ಸೌಕರ್ಯಗಳಿರೋದ್ರಿಂದ ಇಲ್ಲಿ ನಾವು ಪ್ರಾರಂಭ ಮಾಡಬಹುದು. ಆದರೆ ಸರ್ಕಾರದಿಂದ ಅನುಮತಿ ನಮಗೆ ಬಹಳ ಮುಖ್ಯ ಆಗಿದೆ. ಅವರು ಅನುಮತಿ ಕೊಟ್ಟರೆ ಮಾತ್ರ ನಾವು ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲರೂ ಸಹ ಉತ್ಸಾಹರಾಗಿದ್ದೇವೆ. ಆದ್ದರಿಂದ ಪ್ರಥಮವಾಗಿ ನಾವು ತಿಳಿಸಬೇಕಂದ್ರೆ ಅವರು ಸ್ವಲ್ಪ ಆಯವ್ಯದಲ್ಲಿ ನಮಗೆ ಹಣವನ್ನ ಮುಂಗಡವಾಗಿ ಸ್ವಲ್ಪ ಕೊಟ್ಟರೆ, ಅಂದ್ರೆ ನಾವು 20 ಕೋಟಿಯನ್ನು ಸಲ್ಲಿಸಿದ್ದೇವೆ, ಈಗ ಸರ್ಕಾರದಿಂದ 20 ಕೋಟಿ ಒಂದೇ ಸರಿ, ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅಷ್ಟು ಕೊಡೋದಕ್ಕಾಗೋದಿಲ್ಲ. ಇಲ್ಲಿರುವಂತಹ ಮೂಲ ಸೌಕರ್ಯಗಳನ್ನೇ ಉಪಯೋಗಿಸಿಕೊಂಡು ನಮಗೆ ಒಂದು 2-3 ಕೋಟಿ ಕೊಟ್ಟರು ಸಹ ನಾವು ಪ್ರಾರಂಭ ಮಾಡಲು ನಾವು ರೆಡಿ ಇದ್ದೇವೆಂದು ಸಹ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ತಿಳಿಸ್ತಾ ಇದ್ದೇನೆ. ತಾವು ಕೇಂದ್ರ ಸರ್ಕಾರಕ್ಕೆ ಏನಾದರೂ ಪ್ರಸ್ತಾವನೆ ಸಲ್ಲಿಸಿದ್ದೀರಾ ಸರ್ ಈ ಕುರಿತು? ನಮ್ಮದು ಕೇಂದ್ರ ಸರ್ಕಾರಕ್ಕಿಂತ ಮುಖ್ಯವಾಗಿ ನಾವು ICAR ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ಇದು ರೈತರ ಮಕ್ಕಳಿಗೋಸ್ಕರ ಆಗಿರೋದು ಇಲ್ಲಿ, ಯಾಕಂದ್ರೆ ಅಲ್ಲಿಗೇನಾದ್ರೆ ಸಲ್ಲಿಸಿರೋದಿಲ್ಲ. ಆದ್ರಿಂದ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದ್ರಿಂದ ರೈತರ ಮಕ್ಕಳಾಗಿರೋದ್ರಿಂದ ನಾವು ಹೆಚ್ಚು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ನಾವು ಕೇಂದ್ರ ಸರ್ಕಾರಕ್ಕೂ ಸಹ ಮುಂಬರುವ ದಿನಗಳಲ್ಲಿ ನಾವು ಇದರ ಪ್ರಸ್ತಾವನೆಯನ್ನು ಸಲ್ಲಿಸಲು ಚಿಂತೆ ಮಾಡುತ್ತಿದ್ದೇವೆ. ಯಾಕೆಂದ್ರೆ ಈಗಾಗಲೇ ಏನು ಮೆಕ್ಕೆ ಸಂಶೋಧನಾ ಕೇಂದ್ರ ಇದು ಶಿವಮೊಗ್ಗದಲ್ಲಿ ಆರಂಭ ಆಗಿದೆ ಸರ್. ಶಿವಮೊಗ್ಗ ಒಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಆವರಣದಲ್ಲಿ ನವಿಲೆಯಲ್ಲಿ ಇದು ಪಂಜಾಬಿಂದ ಲುಧಿಯಾನದಿಂದ ಡೈರೆಕ್ಟರ್ ಆಫ್ ಮೇಜರ್ ರಿಸರ್ಚ್ ಅಂತ ಹೇಳೇನೆ ಅದು. ಯಾಕಂದ್ರೆ ಈ ಭಾಗದಲ್ಲಿ ಮೆಕ್ಕೆಜೋಳ ಬೆಳೆಯತಕ್ಕಂಥವ್ರು ಸುಮಾರು ನಮ್ಮ ರೈತರು ಇದ್ದಾರೆ. ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿತ್ರದುರ್ಗ, ಚಿಕ್ಕಮಗಳೂರು ಕೂಡ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೇಂದ್ರದ ಮೇಲೆ ಒತ್ತಡ ತಂದು ಈ ಬೆಳೆಗಾರರ ಒಂದು ಸಮಸ್ಯೆಗಳನ್ನ ಆಲಿಸಿ ಇದನ್ನು ತ್ವರಿತವಾಗಿ ಆರಂಭ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ತಮಗೆ ಈ ಪ್ರಶ್ನೆ ಕೇಳಿದೆ. ಯಾಕಂದ್ರೆ ತೋಟಗಾರಿಕೆ ಒಂದು ICAR ನ ಒಂದು ಸಂಸ್ಥೆ ಇಲ್ಲಿ ಉಟ್ಕೊಂಡಿದ್ರೆ ಇನ್ನೂ ಉತ್ತಮ ಆಗಬಹುದು ಅಂತ ನಾನು ನಿಟ್ಟಿನಲ್ಲಿ ಈ ಪ್ರಶ್ನೆ ಕೇಳಿದೆ. ICAR ಯೋಜನೆಯು ಸಹ ಈ ನಮ್ಮ ಒಂದು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಭಾಗವಾಗಿದೆ. ಅದರ ಜೊತೆಯಲ್ಲಿ ಸಹ ನಾವು ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ಈ ಒಂದು ರೈತರ ಮಕ್ಕಳಿಗೆ ಆ ಒಂದು ಚಟುವಟಿಕೆಗಳಲ್ಲೂ ನಾವು ಮುಂದಿನ ದಿನಗಳಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಹೆಚ್ಚು ಅನುಕೂಲವಾಗುವುದಕ್ಕೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಧನ್ಯವಾದ ಸರ್. ಇದುವರೆಗೆ ತಾವು ಏನು ಡಿಪ್ಲೊಮಾ ಕೃಷಿ ರೈತರ ಮಕ್ಕಳಿಗಾಗಿರ್ತಕ್ಕಂತ ಒಂದು ಕಾಲೇಜು ಯಾವ ರೀತಿಯಿಂದ ಅನುಕೂಲ ಆಗಿತ್ತು, ಇದರ ಒಂದು ಆರಂಭ ಮತ್ತೆ ಈ ಒಂದು ಕಾಲೇಜ್ನ ಮೇಲ್ದರ್ಜೆಗೆ ಏರಿಸ್ಬಿಟ್ಟು ತೋಟಗಾರಿಕೆ ಕಾಲೇಜ್ ಮಾಡೋಕೆ ಹೊರಟಿದ್ದಾರೆ, ಇದು ತುಂಬಾ ಒಂದು ಒಳ್ಳೆಯ ವಿಚಾರ. ಸೊ ಹಾಗಾಗಿ ಇನ್ನು ಹೆಚ್ಚಿನ ಒಂದು ತಮ್ಮಿಂದ ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ಹೆಚ್ಚಿನ ಒಂದು ಮಾಹಿತಿಗಾಗಿ ನಾವು 9481959809 ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ನನ್ನನ್ನು ಸಂಪರ್ಕಿಸಬಹುದು. ಧನ್ಯವಾದ ಸರ್. ಇದುವರೆಗೆ ತಾವು ಸಂದರ್ಶನ ರೂಪದಲ್ಲಿ ಕೃಷಿ ಡಿಪ್ಲೊಮಾ ಕಾಲೇಜ್ ಕತ್ತಲಗೆರೆ ಇಲ್ಲಿನ ಒಂದು ಕಾರ್ಯಚಟುವಟಿಕೆಗಳು, ಇಲ್ಲಿನ ಒಂದು ಉಪಯೋಗಗಳು, ಇಲ್ಲಿನ ಮೂಲ ಸೌಲಭ್ಯಗಳು ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ಅದರಲ್ಲಿ ವಿಶೇಷವಾಗಿ ರೈತರ ಮಕ್ಕಳಿಗೆ ಏನು SSLC ಮುಗಿಸ್ಕೊಂಡ್ಬಿಟ್ಟು ಇವರು ಬೇರೆ ಕಡೆ ಪಟ್ಟಣಕ್ಕೆ ಹೋಗದೆ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಇವರು ವಿದ್ಯಾಭ್ಯಾಸ ಮುಂದುವರಿಸಿಕೊಂಡು ಹೋಗಿದ್ರು, ಅನುಕೂಲ ಆಗಿತ್ತು ಅವರಿಗೆ. ಇನ್ನು ಮುಂದೆ ಇದೇ ರೀತಿಯಿಂದ ಈಗ ಈ ತೋಟಗಾರಿಕೆ ಮಹಾವಿದ್ಯಾಲಯ ಬಂದಾದ್ಮೇಲೆ ಇನ್ನೂ ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಹೇಳಿ ಆಶಿಸುತ್ತಾ ಬೇಗ ಒಂದು ಈ ಕೃಷಿ ಮಹಾವಿದ್ಯಾಲಯ ಈ ಒಂದು ಆವರಣದಲ್ಲಿ ಸ್ಥಾಪನೆ ಆಗಲಿ, ನಮ್ಮ ರೈತ ಮಕ್ಕಳಿಗೆ ಇದು ಒಳ್ಳೇದಾಗಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ಇದುವರೆಗೆ ತಾವು ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿದಕ್ಕೆ ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ನಮಸ್ಕಾರ ಸರ್, ಒಳ್ಳೇದಾಗಲಿ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ರೈತ ಮಕ್ಕಳಿಗೆ ಡಿಪ್ಲೊಮಾ ಕಾಲೇಜಿನಿಂದಾಗುವ ಅನುಕೂಲಗಳು ಈ ಕುರಿತು ಪ್ರಾಧ್ಯಾಪಕರು ಮತ್ತು ಪ್ರಾಚಾರ್ಯರು ಹಾಗೂ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಆವರಣದ ಮುಖ್ಯಸ್ಥರಾದ ಡಾಕ್ಟರ್ ಬಿಎಂ ಆನಂದಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ ದಾವಣಗೆರೆ ಜಿಲ್ಲೆ ರಾಮಗೊಂಡನಹಳ್ಳಿ ಕೆಂಚಮ್ಮ ಮತ್ತು ಸಂಗಡಿಗರಿಂದ ದೇವರ ಪದ. ಸಬದ ಬಡೋದ್ರೋ ಬನ್ನಿರಿ ಜಡೇರಲ್ಲ ಹೊರದಾರಿಗೆ ಸಬದ ಬಡೋದ ವೇಸ್ರೋ ಬನ್ನಿರಿ ಜಡೇರಲ್ಲ ಹೊರದಾರಿಗೆ ಸಬದ ಬಡೋದ ವೇಸ್ರೋ ಬನ್ನಿರಿ ಜಡೇರಲ್ಲ ಹೊರದಾರಿಗೆ ಸಬದ ಬಡೋದ ವೇಸ್ರೋ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಸ್ರೋ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಸ್ರೋ ಬನ್ನಿರಿ ಜಡೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಸ್ರೋ ಬನ್ನಿರಿ ಜಡೇರಲ್ಲ ಬನ್ನಿರಿ ಜಡೇರಲ್ಲ ಎಂಬ ಕೊರ ಬಂದೇಸ್ರೋ ಬನ್ನಿರಿ ಜಡೇರಲ್ಲ ಲಿಂಗಿ ಎಂಬ ಕೊರ ಬಂದೇಸ್ರೋ ಬನ್ನಿರಿ ಜಡೇರಲ್ಲ ಶಿವಲಿಂಗಿ ಎಂಬ ಕೊರ ಬಂದೇಸ್ರೋ ಬನ್ನಿರಿ ಜಡೇರಲ್ಲ ಶಿವಲಿಂಗಿ ಎಂಬ ಕರವನ ಮೇದ ಬನ್ನಿರಿ ಜಡೇರಲ್ಲ ಗುರುಗಳಮಣಿ ಅಂತ ದಾವನ ವೇಸ್ರೋ ಬನ್ನಿರಿ ಜಡೇರಲ್ಲ ಗುರುಗಳಮಣಿ ಅಂತ ದಾವನ ವೇಸ್ರೋ ಬನ್ನಿರಿ ಜಡೇರಲ್ಲ ಗುರುಗಳಮಣಿ ಅಂತ ದಾವನ ವೇಸ್ರೋ ಬನ್ನಿರಿ ಜಡೇರಲ್ಲ ನಾಗೋಡ ಗೊಟ್ಟೆ ಕಾಳೆ ಮಾಳಿ ಬಂದೆ ಅಮ್ಮಳಿಗೆ

ದಾವಣಗೆರೆ ಜಿಲ್ಲೆ ರಾಮಗೊಂಡನಹಳ್ಳಿ ಕೆಂಚಮ್ಮ ಮತ್ತು ಸಂಗಡಿಗರಿಂದ ದೇವರ ಪದ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಮತ್ತು ಪೇಟೆ ಧಾರಣೆ ಮಾಹಿತಿ. ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಈಗಾಗಲೇ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಬಿಸಿಲಿನ ಅಬ್ಬರ ಜಾಸ್ತಿಯಾಗಿದ್ದು ಜೊತೆಗೆ ಹಲವು ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಮಳೆಯಾಗಿರುವ ವರದಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಮಡಿಕೇರಿ ಇಲ್ಲಿ ಇಂದು ಇಲ್ಲ ನಾಳೆ ಪೂರ್ವ ಮುಂಗಾರು ಮಳೆಯಾಗುವ ಸಂಭವವಿದೆ. ಆದ್ದರಿಂದ ರೈತ ಬಾಂಧವರು ತಮ್ಮ ಕೃಷಿ ಮತ್ತು ಕೃಷಿಯೇತರ ಕೃಷಿಗೆ ಸಂಬಂಧಿತ ಚಟುವಟಿಕೆಗಳನ್ನ ಹವಾಮಾನದಲ್ಲಾಗಿರುವ ಬದಲಾವಣೆ ನೋಡಿಕೊಂಡು ಮುಂದುವರಿಸಲು ಸೂಚಿಸಲಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ರಾಶಿ ಅಡಿಕೆ ಕನಿಷ್ಠ 39,009 ರೂಪಾಯಿ, ಗರಿಷ್ಠ ಬೆಲೆ 51,671 ರೂಪಾಯಿ. ಸಿಪ್ಪೆಗೋಟು ಅಡಿಕೆ ಕನಿಷ್ಠ 11,900 ರೂಪಾಯಿ, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಪ್ರತಿ 1,000 ತೆಂಗಿನಕಾಯಿಗೆ ಕನಿಷ್ಠ ಮತ್ತು ಗರಿಷ್ಠ 31,260 ರೂಪಾಯಿ. ಉಂಡೆ ಬೆಲ್ಲ ಕ್ವಿಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ 6,500 ರೂಪಾಯಿ. ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,400